ಛಾಯೆಯೋ ಆಕಾಶ ಗಂಧ ಕುಸುಮಗಳ ಕರೆಯಿತೋ ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ ನಮ್ಮೂರ ಮಂದಾರ ಹೂವೆ ಎಕ್ಸ್ಪೀರಿಯನ್ಸಸ್ ತುಂಬಾ ಚೆನ್ನಾಯ್ತು. ಸಿರ್ಸಿ ಕಡೆನೆ ಮಾಡಿದ್ದು, ಫಸ್ಟ್ ಟೈಮ್ ಆ ಕಡೆ ಹೋಗಿದ್ದು ನಾನು ಆಕ್ಚುಲಿ. ಅಂಡ್ ಯಾಣ ಅದೆಲ್ಲ ಯಾವುದೇ ಸಿನಿಮಾದಲ್ಲೂ ಆ ಥರ ಅಷ್ಟೊಂದು ಉಪಯೋಗಿಸಿರ್ಲಿಲ್ಲ ಆ ಜಾಗಗಳನ್ನೆಲ್ಲ. ಸೊ ದೇಸಾಯಿ ಅವರು ಅದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಆಮೇಲೆ ನನಗೆ ಒಂದು ಈ ಹವ್ಯಕರ ಭಾಷೆನ ಮಾತಾಡುವಂಥ ಒಂದು ಅವಕಾಶ. ಅದಕ್ಕೆ ಮುಂಚೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳಿದ್ಲು, ಅವ್ರ ಮನೆಗೆ ಹೋದ್ರೆ ಅವ್ರು ಹವ್ಯಕರು ಮಾತಾಡ್ತಿದ್ರು, ಅವ್ರ ತಂದೆ ಮಾತಾಡಿದ್ರೆ ನನಗೇನು ಅರ್ಥನೇ ಆಗ್ತಾ ಇರಲಿಲ್ಲ, ಏನು ಹೇಳ್ತಿದ್ದಾರೆ ಗೌರಿ ಅಂತಿದ್ದೆ. ಹಾಗಿದ್ದವಳು ಅಲ್ಲಿ ಹೋದ್ಮೇಲೆ ಅವ್ರ ಭಾಷೆ ಕಲಿತು, ಆ ಸ್ಟೈಲಲ್ಲೇ ಮಾತಾಡಿದ್ರು. ಆ್ಯಂಡ್ ಅಲ್ಲಿಯವರು ಕೂಡ ಎಲ್ಲರೂ ನನ್ನ ಕೂಸೆ ಅನ್ನೋರು, ಅಂದರೆ ಅವ್ರ ಮನೆ ಮಗಳಿಗೊಂಥರ ಕೂಸೆ ಕೂಸೆ ಅಂತ ಕರೀತಾರಲ್ಲ. ಸೊ ಅಲ್ಲಿಯವರು ಎಲ್ಲ ಅಷ್ಟು ಹೊಂದ್ಕೊಂಬಿಟ್ಟಿದ್ರು. ಆ್ಯಂಡ್ ಸುಮಾರು ಒಂದು 45 days ಇದ್ದಿದ್ದವೇನೋ, ತುಂಬ ಚೆನ್ನಾಗಿತ್ತು ಅನುಭವ ಮಾತ್ರ. ಮತ್ತು ರಮೇಶ್ ಅವ್ರ ಜೊತೆ, ಶಿವಣ್ಣ ಅವ್ರ ಜೊತೆ, ಪ್ರೇಮನ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ರಮೇಶ್ ಅವ್ರ ಜೊತೆ ಅಫ್ಕೋರ್ಸ್ ಅವಾಗ ಅದೇ ಫಸ್ಟ್ ಮೂವಿ ನಾನು ಮಾಡಿದ್ದು, ಯಾವುದಾದ್ಮೇಲೆ ಮುಂಗಾರಿನ ಮಿಂಚು ಮಾಡಿದ್ದು. ಸೊ ಫಸ್ಟ್ ತಂಗಿಯಾಗಿ ಮಾಡಿದ್ದು. ಆ್ಯಂಡ್ ಮುತ್ತು ಮುತ್ತು ನೀರಹನಿಯ ಹಾಡಲ್ಲಿ ನನ್ನ ವೀಕ್ ಪಾಯಿಂಟ್ ಅಂದರೆ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಅದು ಏನೇ ಅಂದ್ರೂ ನನಗೆ ಡ್ಯಾನ್ಸ್ ಆ್ಯಕ್ಚುಲಿ ತುಂಬ ಇಷ್ಟ. ಆ್ಯಂಡ್ ನಾನು ಪ್ರಭಾತ್ ಕಲಾವಿದರಿಗೆ ಹೋಗಿನಿ, ಮತ್ತು ಸ್ವಲ್ಪ ಭರತನಾಟ್ಯ ಕಲಿತೆ. ಬಟ್ ನನಗೆ ಗೊತ್ತು ನಾನು ಅದರಲ್ಲಿ ಒಂಥರ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದು. ಸೊ ಡ್ಯಾನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು. ಆ್ಯಂಡ್ ಮುತ್ತು ಮುತ್ತು ಎಲ್ಲ ಸ್ಟೆಪ್ಸ್ ಇತ್ತಲ್ಲ. ಸೊ ಶಿವಣ್ಣ ರಮೇಶ್ ಅವರೆಲ್ಲ ಪಾಪ ತುಂಬ ಕೋಆಪ್ರೇಟ್ ಮಾಡೋರು, ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಿದ್ವಿ, ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲ ಮನಸ್ಸು ಆಹಾ, ಎಲ್ಲ ಮನಸ್ಸು ಆಹ್ಲಾದಮಯವಿಲ್ಲಿ, ಎಲ್ಲ ಹೃದಯ ತುಂಬೋ ಈ ಸ್ನೇಹ ಜೊತೆಯಲ್ಲಿ. ಸತರ ಚೈತ್ರ ಋತುಗಾನ ಪೈಮನವೇ ಋತು ಋತುಗಳ ಚೇತನ. ಹಾಗೆ ನೋಡಿದ್ರೆ ಹಿಂದಿನ ಕಾಲದಲ್ಲಿ ನಾಯಕಿಯರಿಗೆ ಡ್ಯಾನ್ಸ್ ಎಲ್ಲ ಬರಬೇಕು ಅಥವಾ ಏನೋ ಒಂದು ಭರತನಾಟ್ಯ ಹಂಗೆಲ್ಲ ಇರ್ತಿತ್ತು. ಈಗೇನು ಯಾರಿಗೂ ಏನು ಡ್ಯಾನ್ಸ್ ಅಂತ ಏನು ಬರಲ್ಲ ಅಲ್ವಾ? ಇಂಡಿಯನ್ ಮೂವೀಸ್ ಅಂದಮೇಲೆ ಅದರಲ್ಲಿ ಸಾಂಗು ಡ್ಯಾನ್ಸು ಒಂಥರ ಪಾರ್ಟ್ ಆಫ್ ದಿ ಇದು. ಇನ್ಫ್ಯಾಕ್ಟ್ ಈ ಪಾಯಿಂಟಲ್ಲೇ ಹೇಳಬೇಕು, ನಿಷ್ಕರ್ಷ ಸಿನಿಮಾ ಮಾಡಿದಾಗ ಅದ್ರಲ್ಲಿ ಒಂದು ಹಾಡು ಇಲ್ವಲ್ಲ, ಹೌದು, ಯಾರೋ ಆಡಿಯನ್ಸ್ ನೋಡಿದವರು ಒಂದ್ಸಲ ಮೇಡಮ್ ಆದರೂ ಅದ್ರಲ್ಲಿ ಒಂದು ಹಾಡು ಇರಬೇಕಿತ್ತು, ಯಾವ ಪಾಯಿಂಟಲ್ಲಿ ಹಾಕಕ್ಕೆ ಸಾಧ್ಯ ಅಂದರೆ ಇಲ್ಲ ನಿಮಗೆ ರೇಪಾಗಿ ನೀವು ಕೂತಿರ್ತಿರಲ್ಲ ಬೇಜಾರು ಮಾಡಿಕೊಂಡು ನಿಮ್ಮ ಲವರ್ನಾಗ ನಾಪ್ಸ್ಕೋತಿರ್ತಿರಲ್ಲ ಅಲ್ಲೊಂದು ಹಾಡು ಬರಬೇಕಿತ್ತು. ಅಂದರೆ ನಮ್ಮ ಜನಗಳಿಗೂ ಅದು ಬೇಕು, ಹಾಡು ಡ್ಯಾನ್ಸ್ ಅಂದರೆ. ಇವತ್ತು ಹೊರಗಡೆನೂ ಎಲ್ಲೇ ಹೊರಗಡೆ ಮಾತಾಡಿದ್ರೆ ಬಾಲಿವುಡ್ ಅಂತ ಅಫ್ಕೋರ್ಸ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಸಾಂಗ್ ಆ್ಯಂಡ್ ಡ್ಯಾನ್ಸ್, ಓ ಬಾಲಿವುಡ್ ಮೂವೀಸಲ್ಲಿ ಸಾಂಗ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಅಂತ. ಸೊ ಇಟ್ಸ್ ಪಾರ್ಟ್ ಆಫ್ ದಿ ಇದು ನಮ್ಮಲ್ಲಿ. ಗುರು ತುಂಬಾ ಮೂವೀಸ್ ನೋಡ್ತೀರ ಅನ್ಸುತ್ತಲ್ಲ ನೀವು? ಸಾಕಷ್ಟು ನೋಡ್ತೀನಿ. ಬಾಲಿವುಡ್, ಹಾಲಿವುಡ್, ಈಗ ಪ್ಯಾನ್ ಇಂಡಿಯಾ ಮೂವೀಸ್ ಇದೆಲ್ಲ ತುಂಬಾ ಬರ್ತಿದೆಯಲ್ಲ, ಹೆಂಗ್ ಅನ್ಸುತ್ತೆ ನಿಮ್ಗೆ ಹೌಡು ಅಲ್ಲಿ ಮತ್ತೆ ಇಲ್ಲಿ ಎಲ್ಲ ಒಂದು ಒಂದು ಸುಮ್ಮನೆ ತುಲನಾತ್ಮಕವಾಗಿ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸಿ, ಹಾಲಿವುಡ್ ಮೂವೀಸ್ ಯಾವಾಗ್ಲೂ ಸಾಕಷ್ಟು ಮುಂದೆ, ನಮ್ದ ಬೇರೆ ಲೆವೆಲ್ನಲ್ಲೇ ಮುಂಚೆಯಿಂದನೂ ಇದಾರೆ. ಅಂದ್ರೆ ಟೆಕ್ನಿಕಲಿ ಆಗಿರ್ಬೋದು, ಸ್ಟೋರೀಸ್ ಎಲ್ಲ ಆಗಿರ್ಬೋದು. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ಫ್ಯಾಮಿಲಿ ಇಮೋಷನ್ಸ್ ಎಲ್ಲ ಆ್ಯಡ್ ಮಾಡಕ್ ಹೋಗ್ತೀವಿ. ಸೊ ಒಂದು ಯಾವುದೋ ಒಂದು ಟು ದ ಪಾಯಿಂಟ್, ಹಾಲಿವುಡ್ ಮೂವೀಸಲ್ಲಿ ಟು ದ ಪಾಯಿಂಟ್ ಇರ್ತಾರೆ ಅಂದ್ರೆ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅಷ್ಟೇ ಇರುತ್ತೆ, ಬಟ್ ನಮ್ಮಲ್ಲಿ ಅದಕ್ಕೆ ಅಡಿಷ್ನಲ್ ನಾವು ಫ್ಯಾಮಿಲಿ ಇದು ಮಾಡ್ತೀವಿ, ಆ ಥರ ಎಲ್ಲ ಚೇಂಜಸ್ ಆಗೇ ಆಗುತ್ತೆ. ಇವತ್ತು ಆಲ್ ಓವರ್ ಐ ಥಿಂಕ್ ನನಗನ್ಸೋ ಡಿಫ್ರೆಂಟ್ ಮೂವೀಸ್ ಅಂತೂ ಬರ್ತಿದೆ. ಅಂದರೆ ಮುಂಚಿನ ಫಾರ್ಮುಲಾ ಮೂವಿಗಳು ಇದೆ ಇಲ್ಲ ಅಂತಲ್ಲ, ಬಟ್ ಸಾಕಷ್ಟು ಬೇರೆ ಬೇರೆ ಥರದ ಕಥೆಗಳನ್ನು ಯೋಚನೆ ಮಾಡ್ತಿದ್ದಾರೆ ನ್ಯೂ ಫಿಲ್ಮ್ ಮೇಕರ್ಸು. ದಟ್ಸ್ ಅ ಗುಡ್ ಇದು ಟ್ರೆಂಡ್ ಅಂತ ನಂಗೆ ಅನ್ಸುತ್ತೆ. ಸೊ ಹೌ ಯು ರೀಚ್ ಅನ್ನೋದೇ ಇಂಪಾರ್ಟೆಂಟ್ ಅಂದಾಗ, ವರ್ಲ್ಡ್ ವೈಡ್ ಎಲ್ಲರಿಗೂ ನಾವು ಸಿಗ್ತೀವಿ ಅಥವಾ ಅವ್ರದ್ದು ನಮಗೆ ಸಿಗ್ತಾ ಇದೆ ಅಂದಾಗ ವಿಭಿನ್ನ ರೂಪಗಳು ಪ್ರತಿಯೊಂದೂ ತಗೊಂಡೇ ತಗೊಳ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಕನ್ನಡನ ಹೇಗೆ ನೋಡ್ತಾರೆ ಅದೊಂದು ವಿಷಯದಲ್ಲೇ ನನಗೆ ಅದೇ ನಾನು ಆಗಲೇ ಹೇಳಿದಾಗಿನ ನಮ್ಮ ಕನ್ನಡಕ್ಕೆ ಇನ್ನೂ ಸಾಲದು. ಅಂದರೆ ಮೊದಲು ನಮ್ಮವ್ರು ನಮ್ಮನ್ನು ಬೆಳೆಸಬೇಕು, ನಮ್ಮವರು ಫಸ್ಟ್ ಎನ್ಕರೇಜ್ ಮಾಡಬೇಕು, ಬೇರೆ ಭಾಷೆಯವರು ನಮ್ಮ ಸಿನಿಮಾಗಳು ನೋಡೋ ಹಾಗಾಗಬೇಕು. ಅಂದರೆ ಅಲ್ಲಿಂದ ಶುರುವಾಗಬೇಕು, ಆಗ ನಾವು ಬೇರೆ ರೀಚ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಹೊರದೇಶಗಳಲ್ಲಿ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಅಮೇರಿಕಾನಲ್ಲೇ ಅವ್ರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಭಾಷೆ ಇಷ್ಟು ಬೇರೆ ಏನೋ, ಪ್ರತಿ ರಾಜ್ಯಕ್ಕೂ ಅದರದ್ದೇ ಆದ ಭಾಷೆ ಇದೆ, ಆ ನಮ್ಮದೇ ಆದ ಚಿತ್ರರಂಗಗಳಿದೆ. ಸೊ ಅದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಆ್ಯಕ್ಚುಲಿ ಫಸ್ಟ್ ಅಂತೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ, ಅರ್ಥ ಆಗೋದು ಕಷ್ಟ. ಓ ಹೌದಾ ಆಗ. ಸೊ ಒಂದು ಸ್ಟೇಟ್ನವ್ರು ಇನ್ನೊಂದು ಸ್ಟೇಟ್ನವ್ರ ಜೊತೆ ಮಾತಾಡೋಕ್ಕೆ ಸಾಧ್ಯ ಇಲ್ವಾ, ಅಷ್ಟೆಲ್ಲ ಅವ್ರಿಗೆ ಅನ್ನಿಸ್ಬಿಡುತ್ತೆ. ಬಟ್ ಇವತ್ತು ಸಾಕಷ್ಟು ಬಾಲಿವುಡ್ ಮೂವೀಸ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ರೀಚ್ ಆಗ್ತಿದೆ. ಬಟ್ ಯಾ, ರೀಜನಲ್ ಲ್ಯಾಂಗ್ವೇಜ್ದು ಇನ್ನೂ ಸಾಕಷ್ಟು ಆಗಬೇಕು. ಸುಮನ್ ನಗರ್ಕರ್ ಮತ್ತು ಗುರುದೇವ್ ದಂಪತಿಗಳ ಮಾತುಗಳನ್ನ, ಅವರ ಇಷ್ಟದ ಹಾಡುಗಳನ್ನ. ಇಲ್ಲಿ ನಾವು ಹಾಲಿವುಡ್ ಮೂವೀಸ್ ಅಂದ್ರೆ ಒಂಥರ ತುಂಬಾ ಥ್ರಿಲ್ ಆಗ್ತಾರೆ ನಮ್ಮ ಯೂತ್ ಇರ್ಬೋದು, ಹಾಗೆ ಅವರು ಅಲ್ಲಿ ಅಮೆರಿಕನ್ ಪ್ರಜೆಗಳು ಯಾವುದಾದ್ರೂ ಬೇರೆ ಭಾಷೆಯ ಇದಕ್ಕೆ ಥ್ರಿಲ್ ಆಗ್ತಾರೆ ಅಥವಾ ನೋಡ್ತಾರೆ ಹಾಗೇನಾದ್ರೂ ಅನ್ಸುತ್ತಾ ಎನಿವೇ? ಐ ಡೋಂಟ್ ಥಿಂಕ್ ಸೊ. ಈಗೆಲ್ಲ ಈಗ ಲಂಡನ್ ನಲ್ಲಿ ರಿಲೀಸ್ ಮಾಡಿದ್ರು ಕನ್ನಡ ಮೂವಿ, ಅಲ್ಲಿ ರಿಲೀಸ್ ಮಾಡಿದ್ರು ಅಂದ್ರೆ ಅಲ್ಲಿನ ಕನ್ನಡಿಗರು ಹೋಗಿ ನೋಡ್ತಾರೆ ಅನ್ನೋದು ಬಿಟ್ಟರೆ, ಹೇಳಿದ್ದು ಕನ್ನಡಿಗರು ನೋಡ್ತಾರೆ ಅಷ್ಟೇ ವಿನಃ ಬೇರೆಯವ್ರಿಗೆ ಅದು ಏನು ಅಂತಾನೆ ಗೊತ್ತಿಲ್ಲ. ಇವಾಗ ನಾವು ಬಬ್ರು ರಿಲೀಸ್ ಮಾಡಿದಾಗ ಏನಾಯ್ತು, ನಮ್ಮ ಸಾಕಷ್ಟು ಜನ ಅಮೇರಿಕನ್ ಫ್ರೆಂಡ್ಸುವೆ ನಾವು ಮಾಡಿದೀವಲ್ಲ ಅಂತ ಬಂದು ನಮ್ಮ ಸಿನಿಮಾ ನೋಡಿದ್ರು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಜೀರ್ ಜಿಂಬೆ ಮಾಡಿದಾಗ, ಜೀರ್ ಜಿಂಬೆ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದು ಮಾಡಿದಾಗ ಹಿಂಗೆ ಕೆಲವ್ರಿಗೆ ಕೆಲವು ಅಮೆರಿಕನ್ಸ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸುಮಾರು ಜನ ಬಂದಿದ್ರು ನೋಡಕ್ಕೆ. ಅದ್ರಲ್ಲಿ ಒಬ್ರು ಇಂಟ್ರೆಸ್ಟಿಂಗ್ ಇದು ಹೇಳಿದ್ರು, ಇಲ್ಲ ನಾವೇನು ನಮ್ಗೇನು ಸಬ್ ಟೈಟಲ್ಸ್ ಬೇಕು ಅಂತಾನೆ ಅನ್ನಿಸ್ಲಿಲ್ಲ, ಬಿಕಾಸ್ ಆಸ್ ಅ ಫಿಲ್ಮ್ ಇದು ವ್ಯೂವರ್ ಅದು ನೋಡ್ಕೋತಾನೆ ನಮ್ಗೆ ಅರ್ಥ ಆಯ್ತು ಕಥೆ ಅಂತ. ಬಟ್ ಅಂದ್ರೆ ಅವ್ರಿಗೆ ಎಕ್ಸ್ಪೋಜರ್ ಬೇಕಷ್ಟೇ, ಅದಿಲ್ಲದೆ ಕಷ್ಟ. ಆ ಥರ ಸಿನಿಮಾಗಳನ್ನ ಅವ್ರು ನೋಡೋಕೆ ಅವಕಾಶ ಸಿಕ್ಕು ನೋಡಿದ್ರೆ ಪ್ರಾಬಬ್ಲಿ ಅಪ್ರಿಷಿಯೇಟ್ ಮಾಡ್ಬೋದು. ಬಟ್ ಅದಕ್ಕೆ ನಮ್ಮಿಂದನೂ ಇನ್ನು ಸಾಕಷ್ಟು ಪ್ರಯತ್ನ ಬೇಕು. ಸುನಿಲ್ ಕುಮಾರ್ ದೇಸಾಯಿ ಹೊರತಾಗಿ ನೀವು ಮಾಡಿದ ಡೈರೆಕ್ಟರ್ಸ್ ನಿಮ್ಮ ಅನುಭವಗಳು? ಯಾ, ಅದೃಷ್ಟವಂತ ಅಂತಾನೆ ಹೇಳ್ಬೇಕು, ಬಿಕಾಸ್ ನಾನು ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ಕೆಲಸ ಮಾಡಿದೆ, ಫಣಿ ರಾಮಚಂದ್ರ ಅವ್ರ ಜೊತೆ ಕೆಲಸ ಮಾಡಿದೆ, ಭಾರ್ಗವ ಅವ್ರ ಜೊತೆ ಒಂದು ಸೀರಿಯಲ್ ಅಲ್ಲಿ ಕೆಲಸ ಮಾಡಿದೆ, ಜಿ ವಿ ಅಯ್ಯರ್ ಅವ್ರ ಜೊತೆ ಕೆಲಸ ಮಾಡಿದೆ, ಶ್ರೀಕೃಷ್ಣ ಲೀಲಾ. ಸೊ ಆ ಥರ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು. ಸೊ ಅದು ಆಮೇಲೆ ನಾಗತಿಹಳ್ಳಿ ಅವರು ಹೂಮಳೆ ನನ್ನ ಪೂರ್ಣ ಪ್ರಮಾಣದ ನಾಯಕಿಯಾಗಿ. ಅಂಡ್ ಈಗ ನಾನು ವಾಪಸ್ಸು ಶುರು ಮಾಡಿದಾಗಲೂ ನಾಗತಿಹಳ್ಳಿ ಅವ್ರದ್ದು ಇಷ್ಟಕಾಮ್ಯ ಮೂಲಕ ಶುರು ಮಾಡಿದ್ದು. ಸೊ ಈ ಥರ ಎಲ್ಲ ಒಳ್ಳೆಯ ನಿರ್ದೇಶಕರ ಜೊತೆ ಕೆಲಸ ಮಾಡುವ ಒಂದು ಅವಕಾಶ ಸಿಕ್ತು. ಎಲ್ಲ ಹತ್ರ ವಿಭಿನ್ನವಾದ ಪಾತ್ರಗಳು, ಚೆನ್ನಾಗಿತ್ತು ಅನುಭವ. ಮಾತ್ರ ಏನು ಕಲ್ತ್ರಿ ನೀವು ಪಾಠ ಅಂದ್ರೆ ಚಿತ್ರರಂಗದಿಂದ ನಿಮ್ಮ ಬದುಕಿಗೆ ಅಥವಾ ನಿಮಗೆ ನಿಮ್ಮನ್ನ ಪ್ರಬುದ್ಧಗೊಳಿಸುವಂತಹ? ಸಿ, ಒಂದೇನು ಗೊತ್ತಾ, ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ ಆಕ್ಟಿಂಗ್ ಒಂಥರ ಒಂದು ಒಳ್ಳೆ ಅವಕಾಶ ಅಂತ. ಅಂದ್ರೆ ನಾವು ಬೇರೆ ಬೇರೆ ಪಾತ್ರಗಳನ್ನ ಇವಾಗ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಮಾಮೂಲಿ ನಮ್ದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಅಷ್ಟೇ ನಡ್ಸ್ಕೊಂಡು ಹೋಗ್ತಿರ್ತೀವಿ. ಬಟ್ ಆಕ್ಟಿಂಗ್ ಮಾಡಿದಾಗ ಬೇರೆ ಪಾತ್ರಗಳನ್ನ ನಾವು ಅಭಿನಯಿಸ್ಬೇಕಲ್ಲ, ಆಗ ಬೇರೆ ಒಂದು ರೀತಿ ಬೇರೆ ಪರ್ಸ್ಪೆಕ್ಟಿವ್ ಅಂತ ಏನ್ ಹೇಳ್ತೀವಲ್ಲ ಅದು ಸಿಗುತ್ತೆ. ನಿಷ್ಕರ್ಷ ವಿಷ್ಣು ಜೊತೆಗೆ? ವಿಷ್ಣು ಜೊತೆಗೆ ಅಂದ್ರೆ ನನ್ಗೆ ಅದೊಂದು ಬೇಜಾರಿದೆ. ಅಂದ್ರೆ ಒಂದು ಶಾರ್ಟ್ ಏನೋ ಕಾಂಬಿನೇಷನ್ ಇತ್ತು ಅಷ್ಟೇ, ಬಟ್ ಅದರ್ವೈಸ್ ಅವ್ರ ಜೊತೆ ಅವಕಾಶ ಇರಲಿಲ್ಲ ಆ ಸಿನಿಮಾದಲ್ಲಿ. ಬಟ್ ನಿಷ್ಕರ್ಷ ಆಸ್ ಸಚ್ ಒಂದು ಡಿಫ್ರೆಂಟ್ ರೋಲ್. ಅಂದ್ರೆ ಇವತ್ತಿಗೂ ನೆನೆಸ್ಕೊಂಡ್ರೆ ಎಷ್ಟೋ ಜನ ಕೇಳಿದ್ರು ಹೇಗೆ ನೀವು ಆ ಪಾತ್ರ ಮಾಡಿದ್ರಿ ಅಂತ. ಬಟ್ ಅದೊಂಥರ ತುಂಬ ವಿಭಿನ್ನವಾಗಿತ್ತು. ಯಾ, ಬೋಲ್ಡ್ ಅಂತ ಆಗಿನ ದೃಷ್ಟಿಲಿ ಹೇಳಿದ್ರು ಆ ಪಾತ್ರಕ್ಕೆ ಏನಂದ್ರೆ ಅವಳೆ ಲಾಸ್ಟಲ್ಲಿ ಹೋಗಿ ಕೊಲೆ ಮಾಡೋದು ಅದೆಲ್ಲ ಒಂದು ಇತ್ತಲ್ಲ. ಸೊ ಆ ವ್ಯಾಲ್ಯೂ ಆ್ಯಡ್ ಆಯಿತು. ಆ್ಯಂಡ್ ಎಷ್ಟೋ ಜನ ಓ ನಿನಗೆ ಅಂಥ ಪಾತ್ರಗಳೇ ಬರ್ಬೋದು ಅಂತ, ಬಟ್ ಬರಲಿಲ್ಲ. ಯಾಕೆಂದರೆ ಆ ಪಾತ್ರ ಒಂಥರ ಗಟ್ಟಿಯಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಅದೊಂದು. ನಾನು ಇಲ್ಲೇ ಇದ್ದಿದ್ರೆ ಇದು ಬಹುಶಃ ಎಲ್ಲರೂ ಕೇಳ್ತಾರೆ ಈ ಪ್ರಶ್ನೆ ನಿಮಗೆ ಅಲ್ವಾ? ಸೊ ಪ್ರಶ್ನೆ ಏನು ಅಂತ ಗೊತ್ತಾಗೋಯ್ತೀಗ. ಇಲ್ಲಿದ್ರೆ ಅಲ್ಲಿದ್ರೆ ಅದೇ ಹೇಳೋದು ಕಷ್ಟ. ಐ ಮೀನ್, ಇಲ್ಲಿದ್ರೆ ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಆ್ಯಕ್ಟಿಂಗ್ ಅಫ್ಕೋರ್ಸ್ ಕಂಟಿನ್ಯೂ ಆಗಿರೋದು. ಅದೊಂದು ಬ್ರೇಕ್ ಬಂತು, ಬಟ್ ಮತ್ತೆ ಆ್ಯಕ್ಟಿಂಗ್ ಶುರು ಮಾಡಿದ್ದೀನಿ. ಬಟ್ ಅಲ್ಲಿ ಹೋಗಿ ನನಗನ್ಸೋದು ಸ್ವಲ್ಪ ಏನಂತ ಹೇಳ್ಬೋದು, ಬ್ರಾಡರ್ ಥಿಂಕಿಂಗ್ ಇದು ಬಂತು ಅಂತ ಹೇಳ್ಬೋದು. ಇಲ್ಲೇ ಇದ್ದಾಗ ನಮ್ಮ ಹೊರಗಿನ ಪ್ರಪಂಚದ ಅನುಭವ ಅಷ್ಟಿರಲ್ಲ. ಸೊ ಅಲ್ಲಿ ಹೋಗಿ ಬೇರೆ ದೇಶದಲ್ಲಿ ಜೀವನ ಮಾಡ್ತಾ ಸಾಕಷ್ಟು ಸುತ್ತಿ ಎಲ್ಲ ಸಾಕಷ್ಟು ಅನುಭವ ಆಗುತ್ತೆ. ಅಂದರೆ ಐ ಥಿಂಕ್ ನಾನು ಸಾಕಷ್ಟು ಚೇಂಜ್ ಆದೆ ಅಂತ ಅನಿಸುತ್ತೆ ನನಗೆ, ನನ್ನ ಥಿಂಕಿಂಗ್ ಅಲ್ಲಾಗಲಿ ಎಲ್ಲ ಒಂಥರ. ಚಿಕ್ಕ ವಯಸ್ಸಲ್ಲಿ ತುಂಬ ಸಿನಿಮಾ ನೋಡ್ತಿದ್ಯಾ? ಸಿನಿಮಾ ಮಾತ್ರ ನಮ್ಮ ಮನೇಲಿ ಸಡನ್ ಆಗಿ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಆಗಿದ್ದು ಇವತ್ತು ಮಾರ್ನಿಂಗ್ ಶೋ ಹೊರಟೋಗೋಣ ಅನ್ನೋದು. ಸೊ ಹೊರಟ್ಬಿಡ್ತಿದ್ವಿ ಹಂಗೆ ಎಲ್ಲೋ ಏನೋ ಒಂದು ಚೂರು ತಿಂಡಿ ತಿನ್ಕೊಳ್ಳಿ, ಅವಾಗೆಲ್ಲ ಇನ್ನೇನು ಅಷ್ಟೇ ದೋಸೆ ತಿನ್ಕೊಬಾ ಅಷ್ಟೇ. ಆ ಥರ ತುಂಬ ಹೋಗ್ತಿದ್ವಿ. ನಾವು ಗಾಂಧಿ ಬಜಾರಲ್ಲಿ ಇದ್ದಿದ್ರಿಂದ ಅಲ್ಲೇ ಉಮಾ ಆಯಿತು, ಶಾಂತಿ ಥಿಯೇಟರ್ ಇತ್ತು, ಸಂಜೆ ಆಯಿತು. ಸೊ ಯಾವುದಿದೆಯೋ ಮಾರ್ನಿಂಗ್ ಶೋ ಹೋಗೋದು. ಆ್ಯಂಡ್ ನಾನು ನಮ್ಮ ಅಣ್ಣ ಅವ್ರ ಹ್ಯೂಜ್ ಫ್ಯಾನ್ಸ್. ಸೊ ರಾಜ್ಕುಮಾರ್ ಅವ್ರದ್ದು ಯಾವುದೇ ಸಿನಿಮಾ ರಿಲೀಸ್ ಆದರೂ ನಾವು ಹೋಗಲೇಬೇಕು. ಹೋದಾಗ ಬೈ ಚಾನ್ಸ್ ಮಾರ್ನಿಂಗ್ ಶೋಗೆ ಸಿಗಲಿಲ್ಲ ಅಂದರೆ ಓ ಇಲ್ಲ ಮ್ಯಾಟ್ನಿಗೆ ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡು ನೆಕ್ಸ್ಟ್ ಶೋಗೆ ಟಿಕೆಟ್ ತೊಗೊಂಡು ಆ ಥರ ಮಾಡ್ತಿದ್ದಾರೆ. ಸೊ ತುಂಬ ಸಿನಿಮಾಗಳು ನೋಡ್ತಾ ಇದ್ವಿ. ನಿಮ್ಮ ಆ ಬಾಲ್ಯದ ನೆನಪುಗಳು, ಬಾಲ್ಯದ ಬೆಂಗಳೂರು, ಬಾಲ್ಯದ ಸ್ಫೂರ್ತಿಗಳು ಇದನ್ನೆಲ್ಲ ಮೆಲಕ್ ಹಾಕಿದ್ರೆ ಖಂಡಿತ ಮಿಸ್ ಆಗುತ್ತೆ. ಆ ಬೆಂಗಳೂರು ಎಲ್ಲಿ ಹೋಯ್ತು ಅಂತ ಬೇಜಾರಾಗುತ್ತೆ. ಅದು ನಾನು ಹತ್ರ ಹಾರ್ಟ್ ಆಫ್ ಬೆಂಗಳೂರು ಅಂತಲ್ಲ, ಗಾಂಧಿ ಬಜಾರ್ ಆ ಏರಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಇವತ್ತಲ್ಲಿ ಹೋದ್ರೇ ಎಷ್ಟೋ ಸಲ ಅನ್ಸುತ್ತೆ ಅಯ್ಯೋ ಇದೆಲ್ಲ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಅಂತ. ಬಟ್ ಅಫ್ಕೋರ್ಸ್ ಲೈಫ್ ಅದೆಲ್ಲ ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಂತಾರಲ್ಲ, ಹಂಗೆ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ನಮಗೆ ಅದೆಲ್ಲ ಹಳೆದ ನಾಪ್ಕ ಬರ್ತಿರುತ್ತೆ. ಸುಮನ್, ಬೆಂಗಳೂರನ್ನ ನಾನು ಅಮೆರಿಕಾ ಮಾಡ್ತೀನಿ, ಬೆಂಗಳೂರನ್ನ ನಾನು ಸಿಂಗಾಪುರ್ ಮಾಡ್ತೀನಿ ಅಂತೆಲ್ಲ ನಮ್ಮ ಅನೇಕರು ಭರವಸೆಗಳೆಲ್ಲ ಹೇಳ್ತಾ ಇರ್ತಾರೆ. ಈಗ ನೀ ಅಮೆರಿಕಾಯಿಂದ ಇಲ್ಲಿಗೆ ಬಂದಾಗ ಬೆಂಗಳೂರು ಅಮೆರಿಕಾ ಆಗಿದೆ ಅಂತ ಏನಾರು ಅನ್ಸುತ್ತ? ಆದ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ನಮ್ಮಲ್ಲಿ ಬೇಸಿಕ್ ಒಂದು ರಸ್ತೆ ಚೆನ್ನಾಗಿರೋದು. ಈ ಥರದ್ ನೋಡಿದಾಗ ಮೊನ್ನೆನೂ ಯಾರೋ ಹೇಳ್ತಿದ್ರು ಹಾಗೆ, ಒಂದು ಹಳ್ಳಿ ಕಡೆಯಿಂದ ಬಂದವರು ಬೆಂಗಳೂರು ರಸ್ತೆ ನೋಡಿ ಇವತ್ತು ಬೇಜಾರು ಮಾಡ್ಕೋತಿದ್ರು ಅಂತ. ಅಂದರೆ ನಮ್ಮ ಬೆಂಗಳೂರು ರಸ್ತೆಗಳು ನೋಡಿದಾಗಂತೂ ತುಂಬಾ ಬೇಜಾರಾಗುತ್ತೆ, ಯಾಕೆ ಹೀಗಿದೆ ಅಂತ. ಬೇಸಿಕ್ ಅಂದರೆ ಇವಾಗ ಬೆಂಗಳೂರಿನ ಅಮೇರಿಕಾ ಆಗಬೇಕಾ ಇಲ್ಲ ಅಮೇರಿಕಾ ಬೆಂಗಳೂರು ಥರ ಇದಾಗಕ್ಕೆ ಸಾಧ್ಯ ಇಲ್ಲ. ಬಟ್ ಬೇಸಿಕ್ ಒಂದು ಕಾಮನ್ ಮ್ಯಾನ್ಗೆ ದಿನನಿತ್ಯದ ಜೀವನ ನಡೆಸೋಕ್ಕೆ ಆದರೆ ರಸ್ತೆಗಳು ಸರಿ ಇರಲ್ಲ. ಅಮೆರಿಕಾದಲ್ಲಿ ವಾಕ್ ಮಾಡೋರು ತುಂಬಾ ಕಮ್ಮಿ ಇರ್ತಾರೆ, ಅಂದರೆ ಎಲ್ಲರೂ ಕಾರಲ್ಲೇ ಓಡಾಡ್ತಿರ್ತಾರೆ. ಆದರೆ ಅಲ್ಲಿ ಒಂದು ರೋಡ್ ಕಂಡೀಷನ್ ಎಲ್ಲ ಹೇಗಿರುತ್ತೆ ಆ ದೃಷ್ಟಿಲಿ ಅನಿಸುತ್ತೆ, ಯಾ ಸಿಂಗಾಪುರ ಅಮೇರಿಕಾನೋ ಆಗಬಾರ್ದ ನಮ್ಮ ಬೆಂಗಳೂರು ಅಂತ. ಬಟ್ ಇದಕ್ಕೆ ಬೇರೆ ಕಾರಣಗಳೇ ಇದೆ, ಹಾಗಾಗಿ ಯಾರಿಗೂ ಬೇಡ ನಾನಂತಿರ್ತೀನಿ. ನಮ್ಮ ಜನಗಳೇ ನಾವೇ ಧ್ವನಿ ಎತ್ತಿ ಹೇಗಾದರೂ ಇದನ್ನು ಸರಿಪಡಿಸ್ಬೇಕು, ಬಟ್ ಅದು ಹೇಗಾಗತ್ತೋ ನನಗೆ ಗೊತ್ತಿಲ್ಲ, ಹೀಗೆ ಉಳಿದು ಬಿಡುತ್ತೆ ಅನ್ಸುತ್ತೆ. ಗುರು ಅವರು ಗುರುಗುರು ಅಂತಿದಾರಲ್ಲ. ಇಲ್ಲಪ್ಪ ಸದ್ಯ ಅಲ್ಲ ಗುರು ಅವರ. ಈಗ ಸುಮನ್ಗೆ ಇಂಟರ್ವ್ಯೂ ಮಾಡಿ ಅಂತ ನಿಮ್ಗೆ ಹೇಳಿದ್ರೆ ನೀವು ಕೇಳುವ ಪ್ರಶ್ನೆಗಳೇನು? ಅಯ್ಯೋ ತುಂಬಾ ಕಷ್ಟದ ಪ್ರಶ್ನೆ ಇದು. ಸುಮನ್ಗೆ ನಾನು ಇಂಟರ್ವ್ಯೂ ಮಾಡೋದು ಅಂದ್ರೆ ಅದು ಇಮ್ಯಾಜಿನ್ ಮಾಡ್ಕೊಳಕಾಗಲ್ಲ. ಯಾಕೆ ಹೇಳಿದ್ರೆ ನನಗೆ ಬ್ಯಾಕ್ ಫೈರ್ ಆಗುತ್ತೆ. ಸಿನಿಮಾ ರಂಗದಿಂದ ಯಾಕೆ ಇಷ್ಟು ವರ್ಷ ಬ್ರೇಕ್ ತಗೊಂಡಿದ್ದು ಅಂತ ಕೇಳ್ಬೋದು. ಅವಾಗ ಗುರು ನನಗೆ ಬರುತ್ತೆ ವಾಪಸ್ಸು. ಆಕ್ಚುಲಿ ಪೇಪರ್ ಕಡೆಗೆ ನನ್ನ ಹತ್ರ ಇವತ್ತು ಇದೆ. ಯು ಎಸ್ ಹೋಗಕ್ಕೆ ಮುಂಚೆ ಇವನ್ ಎಂ ಬಿ ಎ ಮಾಡಬೇಕು ಅನ್ನೋದು ಇವನಿಗೆ ತುಂಬಾ ಆಸೆ ಇತ್ತು. ಸೊ ಎಂ ಬಿ ಎ ಮಾಡೋಕ್ಕೋಸ್ಕರ ಅದನ್ನ ಹೇಳಿದ್ದೆ, ನಾನು 3 ಇಯರ್ಸ್ ಬಿಟ್ಟು ಖಂಡಿತ ವಾಪಸ್ ಬಂದ್ಬಿಡ್ತೀನಿ ಅವ್ನ ಎಂ ಬಿ ಎ ಆದ ತಕ್ಷಣ, ವೆಲ್ಕಮ್ ಬ್ಯಾಕ್. ಸೊ ಒಂದು 3 ಇಯರ್ಸ್ ಬ್ರೇಕು ಅನ್ಕೊಂಡು, ಬಟ್ ಅದು ಹೊರಗಡೆ ಹೋದ್ಮೇಲೆ ನಾನಂತ ಒಂದ್ಸಲ ನಾವು ಕಾಲ ಆಚೆ ಇಟ್ಮೇಲೆ ತ್ರಿಶಂಕುನೇ ನಮ್ಮ ಜೀವನ ಅಂತ. ಹೌದು, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ, ಅಲ್ಲಿದು ಬೇಕು ಅನ್ಸುತ್ತೆ, ಇಲ್ಲಿದು ಬೇಕು ಅನ್ಸುತ್ತೆ, ಇಲ್ಲಿದು ಮಿಸ್ ಮಾಡ್ತೀವಿ, ಅಲ್ಲಿದು ಮಿಸ್ ಮಾಡ್ತೀವಿ. ಸೊ ಒಂಥರ ತ್ರಿಶಂಕು ಇದಾಗ್ಬಿಡುತ್ತೆ. ಆಮೇಲೆ ಅಲ್ಲಿ ಇನ್ನೊಂದು ಹೇಳ್ತಾರೆ X+1 ಅಂತ, ಹಂಗೆ ಆ್ಯಡ್ ಆಗ್ತಾನೆ ಇರುತ್ತೆ ಮುಂದಿನ ವರ್ಷ ನೋಡೋಣ ಮುಂದಿನ. ಹಾಗೆ ಜೀವನ ನಡ್ಕೊಂಡು ಹೋಗಕ್ಕೆ ಶುರುವಾಗ್ಬಿಡತ್ತೆ. ಆಮೇಲೆ ರಿಯಲೈಸ್ ಆಗಲ್ಲ, ಅದು ಹಂಗೆ ಆಗಿ ಆಗಿ ಆಗಿ ಸಾಕಷ್ಟು ಮುಂದೆ ಹೊರಟೋಯ್ತು. ಒಂದು 15 ವರ್ಷ ಇಲ್ಲಿದೆ ನಮ್ಮನೆ, ಅಲ್ಲಿ ರಿವೈವ್ ಸುಮ್ಮನೆ, ಅಥವಾ ಅಲ್ಲಿದೆ ನಮ್ಮನೆ, ಇಲ್ಲಿ ಇಲ್ಲೂ ಇದೆ ನಮ್ಮನೆ, ಅಲ್ಲೂ ಇದೆ, ಅಷ್ಟೇ. ಸುಮ್ಮನೆ ಎಲ್ಲೂ ಇಲ್ಲ, ಅಲ್ಲೂ ನಮ್ಮನೆ, ಇಲ್ಲೂ ಅಲ್ಲಿಯೂ ನಮ್ಮನೆ, ಇಲ್ಲಿಯೂ ನಮ್ಮನೆ ಅಷ್ಟೇ. ಕಂಡು ಕಾಣದ ಮಿಂಚಿನಂತೆ ಸುಳಿದು ಓಡಿದೆ ದೂರಕ್ಕೆ, ತಂದು ಬಯಕೆಯ ತುಂಬಿ ನನ್ನಲ್ಲಿ ಇಂದು ಕೆಣಕಿದೆ ಏತಕ್ಕೆ. ನೀನು ಗಗನದ ಕುಸುಮವು, ನಾನು ಭೂಮಿಯ ಭ್ರಮರವು, ಮಧುವಿನಾಸೆಯು ಸಹಜವಾದರೂ ಸೇರಲೆಲ್ಲಿದೆ ಹಾದಿಯು. ನಿನ್ನ ನುಡಿಯು ಹೊನ್ನ ನುಡಿಯು ಜೇನಹನಿಯೋ ಹೃದಯಕ್ಕೆ, ನನ್ನ ಎದೆಯ ವೀಣ ಸಂತಿಯ ಮೀಟಿ ಓಡಿದೆ. ಕೇಳ್ತಾ ಇರಿ ಸುಮನ್ ನಗರ್ಕರ್ ಮತ್ತು ಗುರುದೇವ್ ದಂಪತಿಗಳ ಮಾತುಗಳನ್ನ, ಅವರ ಇಷ್ಟದ ಹಾಡುಗಳನ್ನ. ನಿಮ್ಮ ಇಷ್ಟದ ಇನ್ನೊಂದು ಹಾಡು? ಆಕಾಶವಾಣಿ ಸ್ಟುಡಿಯೋಲ್ ಕೂತ್ಕೊಂಡು ಇವತ್ತಂತೂ ಜ್ಞಾಪಕ ಬರೋದೆಲ್ಲ ಭಾವಗೀತೆಗಳು. ಯಾಕೆ ನಾನು ಇಲ್ಲಿ ಆಕಾಶವಾಣಿಲಿ ಯುವಾಣಿಲಿ ಹಾಡ್ತಾ ಇದ್ದೆ, ತುಂಬಾನೇ ಭಾವಗೀತೆಗಳು ಹಾಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದ ಭಾವಗೀತೆಗಳನ್ನ ಆನಂದ್ ಸ್ವಾಮಿ ಅವ್ರದ್ದೆಲ್ಲ ಕೇಳ್ಕೊಂಡು ಅಶ್ವಥ್ ಅವ್ರದ್ದು ಎಲ್ಲ. ಸೊ ಒಂದು ಎದೆ ತುಂಬಿ ಹಾಡಿದೆ ಅನ್ನೋದು ಒಂದು ಎರಡು ಲೈನ್ ಹೇಳ್ತೀನಿ. ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೇನು ಅಂದು ನಾನು, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು, ಕೇಳುವಿರಿ ಸಾಕೆ ನಗೆ ಅದುವೇ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು, ಕೇಳುವಿರಿ ಸಾಕೆ ನಗೆ ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಎದೆ ತುಂಬಿ ಹಾಡಿದೇನು ಅಂದು ನಾನು. ವಾವ್, ಬ್ಯೂಟಿಫುಲ್. ನಂಗೆ ತುಂಬ ಇಷ್ಟ ಆಗೋದು ಅಂದರೆ ಪರ್ಸನಲಿ ಸ್ಪೀಕಿಂಗ್ ನಿನ್ನ ಕನ್ನಡ. ಅದು ಅಫ್ಕೋರ್ಸ್ ಎಲ್ಲ ರಾಜ್ಕುಮಾರ್ ಫ್ಯಾನ್ಸ್ ಆಗಿ ನಾವು ರಾಜ್ಕುಮಾರ್ ಸಿನಿಮಾನ ನೋಡಿ ಕಲಿತಂತಹ ಒಂದು ಬೆಂಗಳೂರಿನ ಬಸವನಗುಡಿಯ ಶುದ್ಧ ಕನ್ನಡ. ಖಂಡಿತ. ಆದರೆ ಚಿತ್ರರಂಗದಲ್ಲಿ ಈ ಕನ್ನಡವನ್ನ ನಾಯಕಿಯರು ಮಾತಾಡೋದನ್ನ ನಾವು ಬಹಳ ಕಮ್ಮಿ ಕೇಳಿದೀವಿ, ಕಡಿಮೆ ಕೇಳಿದೀವಿ. ನಮ್ಮ ಕನ್ನಡದ ನಾಯಕಿಯರೇ ಕನ್ನಡನ ಶುದ್ಧವಾಗಿ ತುಂಬಾ ಅನ್ನಿಸ್ತಾ ಇತ್ತು ಎಷ್ಟೋ ಸಲ. ಅಂದ್ರೆ ನಮ್ಮ ಕನ್ನಡದವರೇ ನಾಯಕಿಯರಾಗಿ ಮಾಡಿದಾಗ ಕೂಡ ಬೇರೆಯವರು ಧ್ವನಿ ಕೊಡುವಂಥದ್ದು ಯಾತಕ್ಕೆ ಬೇಕು ಅನ್ನೋದು ಅನ್ನಿಸ್ತಿತ್ತು. ನಮ್ಮ ಕನ್ನಡ ಎಲ್ಲೋ ಕಳೆದು ಹೋಗ್ತಿದೆಯಲ್ಲ ಅಂತ. ಇವತ್ತು ಎಲ್ಲಿ ಹೋದ್ರೂ, ಒಂದು ರೆಸ್ಟೋರೆಂಟ್ಗೆ ಹೋದ್ರೂ ಯಾರು ಕನ್ನಡ ಮಾತಾಡೋರಿಲ್ಲ. ನಾನು ಕನ್ನಡದಲ್ಲಿ ಕೇಳ್ತಾನೆ ಇರ್ತೀನಿ, ಅವರು ಹಿಂದಿಲೋ ಇನ್ಯಾವುದೋ ಭಾಷೆಲೋ ಹೇಳ್ತಾನೆ ಇರ್ತಾರೆ. ಸಿ ನಾವು ಬೇರೆ ಭಾಷೆನ ಕಲಿಬೇಕು. ನಾ ಖಂಡಿತ ಯಾವತ್ತೂ ಬೇರೆ ಭಾಷೆ ನಾವು ಕಲಿಬಾರ್ದು ಅಂತ ಆ ಒಂದು ಸಂಕುಚಿತ ಭಾವನೆ ಇಟ್ಕೊಳ್ಕಲ್ಲ. ಮೊನ್ನೆನೂ ಯಾರೋ ಹೇಳ್ತಿರೋ, ನಾನು ಇಂಗ್ಲಿಷ್ ಅಂತೂ ಬೇಕೇ ಬೇಕು ಇವತ್ತಿನ ಕಾಲದಲ್ಲಿ. ಅಂಡ್ ಬೇರೆ ಭಾಷೆ ಎಷ್ಟು ಗೊತ್ತಿದ್ರು ಒಳ್ಳೇದು, ಆದ್ರೆ ಮಾತೃಭಾಷೆ ಅಂತ ನಾವ್ ಏನಂತೀವಲ್ಲ ನಮ್ಮ ಕನ್ನಡ, ಅದೆಲ್ಲೋ ಕಳೆದು ಹೋಗ್ತಾ ಇದೆ. ಅದು ತುಂಬಾ ಬೇಜಾರಾಗುತ್ತೆ. ಅದು ಆಗ್ಬಾರ್ದು ಅಷ್ಟೆ. ಎಷ್ಟು ಬೇಕೋ ಮಾತಾಡಕ್ ಒಂಚೂರು ಬಂದ್ರೆ ಸಾಕು, ಎಲ್ರು ಓದಿ ಬರೆದು ಎಲ್ಲ ಮಾಡ್ಬೇಕಾಗಿಲ್ಲ, ಬಟ್ ಕಾನ್ವರ್ಸ್ ಮಾಡುವಷ್ಟಾದ್ರೂ ಕಲಿಯೋದು ಚೆನ್ನಾಗಿದೆ. ಅಮೇರಿಕಾಲಿದ್ದು ನೀವು ಕನ್ನಡದಲ್ಲಿ ಮಾತಾಡ್ತೀರಾ, ಕನ್ನಡ ಮರ್ತೇ ಇಲ್ಲ ಅಂತ ಹೇಗ್ ಮರೆಯಕ್ ಸಾಧ್ಯ ಅಲ್ವಾ? ನಾವು ಮನೇಲಿ ಮಾತಾಡ್ಕೊಳ್ಳೋದು ಕನ್ನಡನೇ, ಹೊರಗಡೆ ಹೋದಾಗ ಅಫ್ಕೋರ್ಸ್ ಬೇರೆ ಭಾಷೆ ಮಾತಾಡ್ಲೇಬೇಕು. ಬಟ್ ನಾನು ಗುರು ಮನೇಲಿ ಸಾಕಷ್ಟು ಕನ್ನಡನೇ ಮಾತಾಡೋದು, ಬೇರೆ ಇದು ಇಲ್ವೇ ಇಲ್ಲ. ಆಮೇಲೆ ಸುಮನ್, ಈಗ ಮಹಿಳೆ ಮತ್ತು ಚಿತ್ರರಂಗ ಅಥವಾ ಮಹಿಳೆ ಮತ್ತು ಜಗತ್ತು ಅಂತ ನೋಡಿದಾಗ ಎಲ್ಲೋ ಒಂದ್ ಕಡೆ ಮಹಿಳೆಯರನ್ನ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಕಡೆನೂ ಪುಷ್ ಅಸೈಡ್ ಮಾಡ್ತಾರೆ ಅನ್ನುವಂತಹ ಒಂದು ಮಾತನ್ನ ಕೇಳ್ತೀವಿ, ಅದನ್ನ ಒಪ್ತೀರಾ ನೀವು? ಖಂಡಿತ. ಐ ಮೀನ್, ಈ ಪ್ರಪಂಚನೇ ಮೇಲ್ ಡಾಮಿನೇಟೆಡ್, ಅದನ್ನ ನಾನು ಹೇಳಕ್ ಅದಕ್ಕೆ ಒಂದ್ ಎರಡ್ ಕಾರಣ ಅಂತ ಅನ್ಬೋದು. ಒಂದು, ಪುರುಷರು ನಮ್ಮನ್ನ ಆದಷ್ಟು ಕೆಳಗ್ ತಳ್ಳಕ್ ನೋಡೇ ನೋಡ್ತಾರೆ, ಜೊತೆಗೆ ಹೆಂಗಸರು ಕೂಡ ನಮ್ ಕೈಲಿ ಇದಾಗಲ್ಲ, ಅಯ್ಯೋ ನಾನ್ ಹೆಣ್ಣು ನಾನು ಇದ್ ಮಾಡಕ್ಕಾಗಲ್ಲ, ಈ ತರದ್ದು ಒಂದು ಮನೋಭಾವನೆ ಇಟ್ಕೊಂಡೆ. ನಾವು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಓ ನೀನ್ ಗಂಡು, ನೀನ್ ಈ ಕೆಲಸ ಮಾಡೋ, ನೀ ಹೆಣ್ಣು, ಅದೆಷ್ಟೋ ಸಂಸಾರಗಳು ನೋಡಿದೀವಿ. ಇವತ್ತು ಸ್ವಲ್ಪ ಬದಲಾವಣೆಗಳಾಗ್ತದೆ, ಬಟ್ ಸಾಕಷ್ಟು ಆಗ್ಬೇಕು. ಯಾ, ಹೆಂಗಸರಿಗೆ ಬೇಕಾದ ಒಂದು ಸ್ಥಾನ ಒಂದು ಸಿಗ್ತಾ ಇಲ್ಲ. ಅದಕ್ಕೊಂದು ದೊಡ್ಡ ಉದಾಹರಣೆ ಹೇಳಕ್ಕೆ ಇಷ್ಟಪಡೋದಂದ್ರೆ, ಅಮೇರಿಕಾ ಅಂತ ಅಷ್ಟು ಮುಂದುವರೆದ ದೇಶ ಇದುವರೆಗೂ ಒಂದು ಹೆಣ್ಣನ್ನ ಪ್ರೆಸಿಡೆಂಟ್ ಆಗಿ ಮಾಡಿಲ್ಲ. ಅಲ್ಲಿ ಅವರಿನ್ನೂ ಜನ ತಯಾರಿಲ್ಲ. ಎಷ್ಟೋ ಟಾಪ್ ಪೊಸಿಷನ್ಸ್ ಅಲ್ಲಿ ಇದಾರೆ ನಿಜ, ಆದ್ರೆ ಪ್ರೆಸಿಡೆಂಟ್ ಆಗಿ ಇದುವರೆಗೂ ಕೂಡ ಒಂದು ಹೆಣ್ಣು ಆ ಸ್ಥಾನನ, ಫಸ್ಟ್ ಟೈಮ್ ವೈಸ್ ಪ್ರೆಸಿಡೆಂಟ್ ಆಗಿದ್ದು ಇವಾಗ ನಮ್ಮ ಕಮಲಾ ಹ್ಯಾರಿಸ್. ನಮ್ಮನ್ನ ನಾವು ಕಮ್ಮಿ ಅಂತ ತಿಳ್ಕೊಳ್ಳೋದು ನಾವು ಯಾವತ್ ನಿಲ್ಲಿಸ್ತೀವೋ, ಐ ಥಿಂಕ್ ಆಗ ಚೇಂಜ್ ಆಗ್ತಾ ಹೋಗುತ್ತೆ ಅನ್ಸುತ್ತೆ. ಹೊಸ ವರ್ಷಕ್ಕೆ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವತ್ತೂ ನಾವು ಪ್ರತಿ ಹೊಸ ವರ್ಷಕ್ಕೂ ಹೇಳೋದು ಇಷ್ಟ ಅಲ್ವಾ, ಹೊಸ ಆಶಯಗಳೊಂದಿಗೆ ಜೀವನ ನಡೆಸೋಣ, ಮುಂದೆ ಹೋಗೋಣ ಅಂತ. ಬಟ್ ಈಗಂತೂ ಸದ್ಯಕ್ಕೆ ಎರಡು ವರ್ಷದಿಂದ ಈ ನಮ್ಮನ್ನ ಕಾಡ್ತಿರೋ ಒಂದು ಕೊರೋನಾ ಮೊದಲು ತೊಲಗಬೇಕು. ಅದಕ್ಕೆ ಅಫ್ಕೋರ್ಸ್ ನಮ್ಮಲ್ಲೂ ನಮ್ಮ ಬಿಹೇವಿಯರು ಚೇಂಜ್ ಆಗಬೇಕು. ಎಲ್ಲರೂ ನಾವು ನಮ್ಮ ಕೇರ್ ತಗೊಂಡ್ರೆ, ಅಂದರೆ ಏನೇನು ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕ್ ಹಾಕೊಳ್ಳೋದಿರ್ಬೋದು, ಅದೆಲ್ಲ ಅಂತೂ ಮಾಡಲೇಬೇಕು. ಯಾಕೆಂದರೆ ಅದು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ಥರ ಮಾಡಿಕೊಂಡು ಹೋಪ್ಫುಲಿ ಈ ವರ್ಷದಲ್ಲಾದರೂ ಒಂದು ನಾವೆಲ್ಲ ಒಂದು ಆಸೆ ಇಟ್ಕೊಳ್ಳೋಣ, ಇದರಿಂದ ಮುಕ್ತಗೊಂಡು ಒಂದು ಒಳ್ಳೆ ಹೊಸ ಜೀವನ ನಡೆಸಬೇಕು ಅನ್ನೋದು. ತುಂಬ ಆಸೆಗಳು ಇಟ್ಕೊಳ್ಳೋಕ್ಕಿಂತ ನಾವು ಏನು ಅನ್ಕೊಂಡಿದ್ದೀವೋ ಅದನ್ನು ಸಾಧಿಸೋ ಒಂದು ಪ್ರಯತ್ನದಲ್ಲಿರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಸ್ಕ್ ಮುಕ್ತ ಜೀವನ ಆಗಲಿ ಅಂತ. ಹೋಪ್ಫುಲಿ ಲೇಟರ್ ಪಾರ್ಟ್ ಆಫ್ 2022 ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತೀನಿ ಅಷ್ಟೇ. ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಕೆಲವರು ಸೇರ್ಕೊಂಡು, ಅದು ಅದು ಬಂದಾಗ ಜನಕ್ಕೆ ಗೊತ್ತಾಗತ್ತೆ ಏನ್ ಗಿಫ್ಟ್ ಅಂತ. ಅದು ಬರುತ್ತೆ ಹೊಸ ವರ್ಷಕ್ಕೆ, ನಮ್ಮ ಕಡೆಯಿಂದ, ಸುಮನ್ ಕಡೆಯಿಂದ, ನನ್ನ ಸ್ನೇಹಿತರ ಕಡೆಯಿಂದ ಅದೊಂದು ಹೊಸ ಗಿಫ್ಟ್ ಎಲ್ರಿಗೂ ಕನ್ನಡಿಗರಿಗೆ. 2022 ಕನ್ನಡಿಗರಿಗೆ ಒಂದು ಹೊಸ ಗಿಫ್ಟ್ ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್ ಇಂದ ಬರುತ್ತೆ, ಪಾರ್ಟ್ ಆಫ್ ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್, ಬಟ್ ಬೇರೆಯವರು ಸೇರಿ ಮಾಡ್ತಿರೋದು. ಜೀವನ ಅಂದ ತಕ್ಷಣ ಏನನ್ಸುತ್ತೆ? ಚಾಲೆಂಜಿಂಗ್. ಕಾರ್ ಇವತ್ತಿನ ಕಾಲದಲ್ಲಿ ಅವಶ್ಯಕತೆ. ಮಾರ್ಕೆಟ್ ಗಿಜಿಬಿಜಿ. ಕನ್ನಡ ಕನ್ನಡವೇನೆ ಕುಣಿದಾಡುವುದೆನ್ನದೆ, ಕನ್ನಡವೇನೆ ಕಿವಿ ನಿಮಿರುವುದು ಅಷ್ಟೇ. ಗುರು ಜೀವನ ಸರಳತೆ. ಕಾರ್ ಅವಶ್ಯಕತೆ. ದೇವಸ್ಥಾನ ನಂಬಿಕೆ. ಮಾರ್ಕೆಟ್ ಕಲರ್ಫುಲ್. ನಿಮ್ಮ ಪ್ರೊಡಕ್ಷನ್ಸ್ ಇಂದ ಅಥವಾ ನೀವು ಮಾಡಿರುವಂತಹ ವಿಶೇಷವಾದ ಒಂದಷ್ಟು ಕೆಲಸಗಳಿದೆ ಅಂತ. ಸೋಷಿಯಲ್ ಆಬ್ಲಿಗೇಷನ್ ಅನ್ನೋದು ಬರೀ ನಟ ನಟಿಯರು ಅಥವಾ ಹೆಸರು ಮಾಡಿದಂಥವ್ರಿಗೆ ಮಾತ್ರ ಅಲ್ಲ, ಆಕ್ಚುಲಿ ಎಲ್ಲರಿಗೂ ಇರಬೇಕಾದಂಥ ಒಂದು ಗುಣ ಅಂತ ನಾ ಹೇಳೋದು. ಅದು ಎಲ್ಲ ನಮ್ಮ ಜವಾಬ್ದಾರಿ. ನಾವು ಈ ವಿಷಯದಲ್ಲಿ ಸಾಕಷ್ಟು ಇವಾಗ ರನ್ನಿಂಗ್ ನಾವು ಸಾಕಷ್ಟು ರೇಸಸ್, ನಾನಾಗಲಿ ಗುರು ಆಗಲಿ ಓಡ್ತೀವಲ್ಲ, ಎಲ್ಲ ರೇಸಲ್ಲೂ ಪಾರ್ಟ್ ಆಫ್ ದ ಮನಿ ಯಾವುದೋ ಒಂದು ಚಾರಿಟಿಗೆ ಹೋಗೋ ಥರ ಇರುತ್ತೆ. ಆ್ಯಂಡ್ ನಾನು ಗುರು ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿಗೆ ಕೂಡ ಸಾಕಷ್ಟು ರೇಸ್ ಮಾಡಿದ್ವಿ. ಅಂದರೆ 24 hours ಇವೆಂಟ್ ಅದು. ಐಡಿಯಾ ಏನಂದ್ರೆ ಕ್ಯಾನ್ಸರ್ ನೆವರ್ ಸ್ಲೀಪ್ಸ್. ಸೊ ನಾವು ಮಲಗಬಾರದು, ಅದಕ್ಕಾಗಿ ಒಂಥರ ದುಡ್ಡು ರೇಸ್ ಮಾಡಿ, ಫಂಡ್ಸ್ ರೇಸ್ ಮಾಡಿ, ರಿಸರ್ಚ್ ಕಂಟಿನ್ಯೂ ಮಾಡಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡುವಂಥದ್ದವರು ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿ. ಸೊ 24 hours ನಾವು ಟೀಮ್ ಮಾಡ್ಕೋಬೇಕಿತ್ತು. ಆ ಥರದ್ದು ಬೇಕಾದಷ್ಟು ಟೀಮ್ಗಳಿರುತ್ತೆ. ಎಲ್ಲ ಟೀಮ್ನಿಂದನೂ ಪ್ರತಿ ಒಬ್ಬರಾದರೂ ಅಟ್ಲೀಸ್ಟ್ ಆ ಟ್ರ್ಯಾಕಲ್ಲಿ ಓಡ್ತಾನೆ ಇರಬೇಕು ಆ ಥರದ್ದು. ಆ್ಯಂಡ್ ಫಂಡ್ಸ್ ರೇಸ್ ಮಾಡೋದು. ಸೊ ಈ ಥರದ್ದೆಲ್ಲ ಸಾಕಷ್ಟು ಮಾಡಿದ್ದೀವಿ. ಕೊರ್ಸ್ ಇದು ಎಷ್ಟು ಮಾಡಿದ್ರೂ ಇನ್ನೂ ನಿರಂತರವಾಗಿ ಮಾಡಲೇಬೇಕಾದಂಥ ಒಂದು ಕೆಲಸ. ಆ್ಯಂಡ್ ನಾನು ಹೇಳೋದು ಒಂದೇನಂದ್ರೆ, ನಟ ನಟಿಯರಿಗೆ ಇನ್ನೊಂದು ಇರಬೇಕಾದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ, ಅಂದರೆ ನಮ್ಮ ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಏನಿರುತ್ತಲ್ಲ. ಇವಾಗ 2-wheeler ಓಡಿಸ್ಬೇಕು ಅಂದರೆ ಹೆಲ್ಮೆಟ್ ಹಾಕೋಬೇಕು, ಹೆಲ್ಮೆಟ್ ಇಲ್ಲದೇ ಬರೋದು ನಮ್ಮ ಹೀರೋಗಳು. ಸೊ ಅಲ್ಲಿ ನನಗನ್ಸುತ್ತೆ ನಾವು ಆ್ಯಸ್ ಸೆಲೆಬ್ರಿಟೀಸ್, ಬಿಕಾಸ್ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಸೊ ನಾವು ಒಂದು ಆ ಒಂದು ಜವಾಬ್ದಾರಿ ತೊಗೊಂಡು ನಾವು ಅದನ್ನ ಫಾಲೋ ಮಾಡಿ ಅದನ್ನ ಎಷ್ಟೋ ಜನ ಫಾಲೋ ಮಾಡುವಂಥವ್ರು ಇರ್ತಾರೆ. ಇವಾಗ ನೋಡಿ, ಪುನೀತ್ ಅವರು ನೇತ್ರದಾನ ಮಾಡಿದ್ರು ಅಂತಂದಾಗ ಇವತ್ತು ಎಷ್ಟು ಜನ ನೇತ್ರದಾನಕ್ಕೋಸ್ಕರ ರಿಜಿಸ್ಟರ್ ಮಾಡಿಕೊಂಡ್ರು. ಸೊ ಈ ಥರ ಎಲ್ಲೋ ಒಂದು, ಆದರೆ ಅದು ಪಾಪ ಅವ್ರು ಹೋದ್ಮೇಲೆ ಹೀಗಾಯಿತು, ಅದು ತುಂಬ ಬೇಜಾರಿದೆ. ಆದರೆ ಅದು ಅವರು ಆ ನೇತ್ರದಾನ ಮಾಡಿದ್ರಿಂದಲೇ ಇವತ್ತು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಯಿತು, ಓ ಮಾಡಬೇಕು, ನಾವು ನೇತ್ರದಾನ ಮಾಡಬೇಕು ಅನ್ನೋದು. ಸೊ ಈ ಥರದ್ದೆಲ್ಲ ಒಂದು ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು ನಮ್ಮಲ್ಲಿ. ಪ್ರತಿದಿನ 20 ಕಿಲೋಮೀಟ್ರ್ 20 ಜನ ಓಡಿದ್ದು, ಓಡಿ ಒಂದು 20 ಲಕ್ಷ ರೇಸ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಇದರಲ್ಲಿ ನಮ್ಮಮ್ಮ 76 ವರ್ಷದವರು 20 ದಿನ 10 ಕಿಲೋಮೀಟ್ರ್ ಓಡಿದ್ರು. 20 ಕಿಲೋಮೀಟ್ರ್ ದಿನ ಅವ್ರಿಗೆ ಜಾಸ್ತಿ ಆಗ್ಬೋದು ಅಂತ 10 ಕಿಲೋಮೀಟ್ರ್. ಅವ್ರು ಸಾಕಷ್ಟು ಹಾಫ್ ಮ್ಯಾರಥಾನ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಅವರು ಕೂಡ ಮಾಡಿದ್ರು. ಅಂದರೆ ಯಾ ಎಷ್ಟೋ ಜನ ಕೇಳೋರು ಯಾಕೆ ಇದೆಲ್ಲ ಮಾಡ್ತೀರ, ಬಟ್ ಎಲ್ಲೋ ಒಂದ್ ಕಡೆ ನಾವು ಓಡಿ ಇನ್ನೇನೋ ಚೂರ್ ಅಟ್ ಲೀಸ್ಟ್ ದುಡ್ಡು ರೇಸ್ ಮಾಡೋಕ್ಕಾದ್ರೆ, ಆಸ್ ಅ ಸಿಟಿಸನ್ ಎಲ್ಲರೂ ಅಷ್ಟೇ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ಸುತ್ತೆ ನನಗೆ. ಪ್ರತಿಯೊಬ್ಬರಿಗೂ ಅವರವ್ರದೇ ಆದ ಎಷ್ಟಾಗತ್ತೋ ಅಷ್ಟು ಬೇರೆಯವ್ರಿಗೆ ಸಹಾಯ ಮಾಡೋದು ಒಳ್ಳೇದು. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನಿಮಗೂ ಅಷ್ಟೇ, ಕೇಳುಗರಿಗೆಲ್ಲ ಅಷ್ಟೇ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ, ನೀವು ಏನೇನು ಕನಸು ಕಂಡಿದ್ದೀರೋ, ಏನು ಗುರಿ ಇಟ್ಕೊಂಡಿದ್ದೀರೋ ಅದೆಲ್ಲ ಸಾಧಿಸೋ ಹಾಗಾಗ್ಲಿ. ಹಾಗೆ ನಾವು ಈಗೆಲ್ಲ ಮಾತಾಡ್ದ ಹಾಗೇನೆ ಸಾಕಷ್ಟು ನಮ್ಮ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜೊತೆ ನಾವು ಜೀವನ ನಡೆಸೋಣ. ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಸುಮತಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರು ಮತ್ತೆ ಸುಮನ್ ಇಬ್ಬರು ಕೂಡ ನಮ್ಮ ಸ್ಟುಡಿಯೋಸ್ಗೆ ಬಂದು ಇಷ್ಟೊತ್ತು ನಮ್ಮ ಶ್ರೋತೃಗಳ ಜೊತೆ, ಆಕಾಶವಾಣಿಯ ಜೊತೆ ಕಳೆದಿದ್ದೀರಿ. ನೀವಿಬ್ಬರಿಗೂ ತುಂಬ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರಸದೇವ ಗಂಗೆಯಲಿ ನೀನಾಗುವ, ಹೂವಾಗುವ, ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ, ಶಿವನೆನ್ನ ಸುಖಕ್ಕೆ ಸುಖಿ, ಶಿವನಿನ್ನ ಸುಖಕ್ಕೆ ಸುಖಿ, ಶಿವ ಶಿವೆಯರ ಸುಖವ ಸವಿವಖಿಲ ಲೋಕ ಸುಖಿ, ಬಾಬಾರ ಬಾರ ಸಖಿ. ರಸದೇವ ಗಂಗೆಯಲಿ ಮೀನಾಗುವ, ಹೂವಾಗುವ, ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ, ಬಾಬಾರ ಬಾರ ಸಖಿ. ಹೊಸ ವರ್ಷ ಹೊಸ ಹರ್ಷ ಈ ಸಂಭ್ರಮದ ಕಾರ್ಯಕ್ರಮ ಗುಚ್ಛದಲ್ಲಿ ಖ್ಯಾತ ಕಲಾವಿದೆ ಸುಮನ್ ನಗರ್ಕರ್ ಹಾಗೂ ಗುರುದೇವ್ ದಂಪತಿ ಅವರೊಂದಿಗಿನ ಸಂವಾದವನ್ನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಪರಿಕಲ್ಪನೆ ರಮಾಕಾಂತ್, ಸಮಗ್ರ ನಿರ್ವಹಣೆ ಡಾ ನಿರ್ಮಲಾ ಸಿ ಯಲಿಗಾರ್, ಪ್ರಸ್ತುತಿ ನಿರ್ಮಾಣ ಬಿಕೆ ಸುಮತಿ. ಸ್ನೇಹಿತರೆ, ಹೊಸ ವರ್ಷದ ವಿಶೇಷವಾದಂತಹ ಕಾರ್ಯಕ್ರಮ ಸುಮನ್ ನಗರ್ಕರ್ ಮತ್ತು ಗುರು ಅವರ ಜೊತೆಗೆ ಆದಂತಹ ಮಾತುಕತೆ ಬಗ್ಗೆ ನಿಮ್ಮ ಅನೇಕ ಸಂದೇಶಗಳು ಕೂಡ ಬಂದಿವೆ. ಆ ಎಲ್ಲ ಸಂದೇಶಗಳನ್ನ ಮುಖ್ಯಾಂಶದ ನಂತರದಲ್ಲಿ ನೋಡೋಣ. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು. ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ. ಎಲ್ ಮಾಡಿಸ್ಬೇಕು ಕಾರ್ಡ್? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 6:30. ಕಾರ್ಯಕ್ರಮ ವಿವರಣೆ. ಇದೀಗ 6:30 ವಿಜ್ಞಾನದ ಮುನ್ನಡೆ, ಎಸ್ ಕ್ಷಮಾ ಅವರಿಂದ. 6:51 ದೇಶಭಕ್ತಿ ಗೀತೆ. 7:00 ನಿನ್ನೆ ರಾತ್ರಿ ದೆಹಲಿ ಕೇಂದ್ರವು ಪ್ರಸಾರ ಮಾಡಿದ ಪವರ್ ಆಫ್ ಲಿಸ್ನಿಂಗ್ ಕಾರ್ಯಕ್ರಮದ ಧ್ವನಿ ಮುದ್ರಣ. 7:45 ಸಮಾಚಾರ ದರ್ಶನ. 9:05 ಯುವವಾಣಿ. ಧಾರವಾಡದ ರಂಗಾಯಣದ ಯುವ ಪ್ರತಿಭೆಗಳಿಂದ ರಂಗಗೀತೆಗಳು. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. 11:00 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:00 ಸುದ್ದಿ ಮುಖ್ಯಾಂಶಗಳು, ನಂತರ ಕಾರ್ಯಕ್ರಮ ವಿವರಣೆ. 6:05 ಡಾಕ್ಟರ್ ಎಸ್ಜಿ ಸಿದ್ದರಾಮಯ್ಯ ಅವರಿಂದ ಚಿಂತನ. ಶುಭೋದಯ ಕರ್ನಾಟಕ 6:20. 6:45 ಆರೋಗ್ಯ ಸೂತ್ರ, ಪ್ರಸ್ತುತಿ ಡಾಕ್ಟರ್ ಎಚ್ಎಸ್ ಪ್ರೇಮ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ನಿತ್ಯ ವಿಜ್ಞಾನ, ಪ್ರಸ್ತುತಿ ಡಾಕ್ಟರ್ ಎಂಎಸ್ ಸುರೇಶ್. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. 7:50 ಚಿತ್ರಗೀತೆ. 9:00 ಭವಿಷ್ಯದ ಬೆರಗು, ದೆಹಲಿಯ ವಿಜ್ಞಾನ್ ಪ್ರಸಾರ್ನ ಸಹಭಾಗಿತ್ವದಲ್ಲಿ ಪ್ರಸಾರ ಮಾಡುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ಭವಿಷ್ಯದ